ಸಂಸ್ಥೈವಾಸ್ಯ ಆತ್ಮನಃ ಸದೇ ಪಾಪ್ಮಾನಂತನು ಎಂದೆ. ಅದೇ ರೀತಿ ನಿತ್ಯ ಉಂಡುವಾಗಲೂ ಅಗ್ನಿಹೋತ್ರ ಮಾಡ್ತಾನೆ. ಸಮಸ್ತ ದೇವತೆಗಳನ್ನ, ಇಂದ್ರಿಯಾಭಿಮಾನ ದೇವತೆಗಳನ್ನ, ಪ್ರಾಣದೇವರನ್ನ, ಭಗವಂತನನ್ನ ನೆನಪಿಸಿಕೊಂಡು ಆಹುತಿ ಕೊಡ್ತಾನೆ. ಇಡೀ ಜಗತ್ತಿನ ದೇವತೆಗಳೆಲ್ಲ ಅಲ್ಲಿ ತೃಪ್ತರಾಗ್ತಾರೆ. ಅದರಿಂದ ಇವನು ಏನಾದರೂ ಪಾಪ ಮಾಡಿದರೆ ಬೆಂಕಿಯ ಮುಂದೆ ಹಿಡಿದ ಬುತ್ತಿಯಂತೆ ಅದು ಸುಟ್ಟು ನಶವಾಗಿದೆ. ಅಗ್ನಿಹೋತ್ರದ ಬೆಂಕಿ ಏವಂವಾಸ್ಯ ಪಾಪ್ಮಾನ ಪ್ರಭು ಎಸರದೇ ಪಾಪ್ಮಾನ ಪ್ರಭು ಯಾರು ಸಹ ತಸ್ಮಾದು ಹೈವಂ ವಿತ್. ಆದ್ದರಿಂದ ಎಲ್ಲಿ ತನಕ ಅಂದ್ರೆ ಒಂದು ವಿಜ್ಞಾಪ ಹೇಗೆ ಅಂದ್ರೆ ತಸ್ಮಾದು ಹೈವಂ ವಿತ್. ಈಗ ತಿಳಿದವನು ಒಂದು ವೇಳೆ ಏನು ಯದ್ಯಪಿ ಚಂಡಾಲಾಯ ಉಚ್ಚಿಷ್ಟ ಪ್ರಯಚ್ಛೇತ್ ಆತ್ಮನಿ ವಾಸ್ಯ ತದ್ವೈಶ್ವಾನರೇ ಉತಂ ಸ್ಯಾದಿ. ಅವನು ಇದನ್ನ ಕಂಟಪ್ಪಾಗಿ ಅರ್ಥ ಮಾಡಿಕೊಂಡು ಕೆಲವು ಆಚರಣೆಗಳು ಬಂದಿದೆ. ಚಂಡಾಲ ಅಂತಂದ್ರೆ ಹಿಂದೆ ಹೇಳಿದ್ದರು ಚಂಡಾಲ ಇವನಿಂಗ್ವನು ಮನುಷ್ಯನಾಗಿ ಹುಟ್ಟಿಯೋ ಪ್ರಾಣಿಗಿಂತ ನೀಚವಾಗಿ ವರ್ತಿಸುವ ಚಂಡಾಲ. ಅದನ್ನ ಶ್ವಯೋನಿಂಗ್ ಸುಗರಯೋನಿಂಗ್ವ ಚಂಡಾಲಯೋನಿಂಗ್ವ ಅಂತ. ಪ್ರಾಣಿಯಾಗಿ ಹುಟ್ಟುವುದಾದರೂ ಮೇಲು ಮನುಷ್ಯನಾಗಿ ಹುಟ್ಟಿಯೋ ಪ್ರಾಣಿಗಿಂತ ಕಡೆಯಾಗಿ ಬದುಕುವುದಕ್ಕಿಂತ ಪ್ರಾಣಿಯಾಗಿ ಹುಟ್ಟಿದ್ರೆ ಅದಕ್ಕೆ ತಪ್ಪಿಲ್ಲ, ಬದುಕು ಬುದ್ಧಿ ಇಲ್ಲ. ಇವನು ಬುದ್ಧಿ ಇದ್ದು ತಪ್ಪು ಮಾಡಿದವ, ಅದು ಬುದ್ಧಿ ಇಲ್ಲ. ಆದ್ರಿಂದ ಅದಕ್ಕೊಂದು ಎಕ್ಸೆಪ್ಷನ್ ಇದೆ, ಅದು ಪಾರ್ಡನ್ ಎಕ್ಸ್ಕ್ಯೂಸ್ ಇದೆ. ಮನುಷ್ಯ ಚಂಡಾಲನಂತೆ ಬಂದಿದ್ರೆ ಎಕ್ಸ್ಕ್ಯೂಸ್. ಅದನ್ನ ಚಂಡಾಲ ಅಂತಂದ್ರೆ ಅವನು ದೇವರು ಬುದ್ಧಿ ಕೊಟ್ಟು ಕೂಡ ಅದನ್ನ ಬಳಸದೆ ಬಹಳ ನೀಚವಾದಂತಹ ರೀತಿಯಿಂದ ಪ್ರಾಣಿಗಳಿಗಿಂತ ಕಥೆಯಾಗಿ ವಿಧಮನಾಗಿ ನೀಚವಾಗಿ ನೀಚನಾಗಿ ಬದುಕುವಂತವನು ಯಾವ ಸಂಸ್ಕಾರ ಮಾಡಿ ಚಂಡಾಲನಿಗೆ ಅನ್ನದಾನ ಅಂದ್ರೆ ಅನ್ನದಾನ ಮಾಡಲಿಕ್ಕೆ ಯಾರು ಸಿಗಲಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಬ್ರಾಹ್ಮಣರು ಚಂಡಾಲತಿ ಕೊಡ್ತಿರಲ್ಲ. ಚಂಡಾಲನಿಗೆ ಕೊಡುವುದು ತಪ್ಪಲ್ಲ, ಅನ್ನಸ್ಯ ಕ್ಷುದಿತಂ ಪಾತ್ರಂ. ಆದ್ರೆ ಒಳ್ಳೆ ವೇದಜ್ಞರಾದವರಿಗೆ ಕೊಡದೆ ಒಬ್ಬ ಅಗ್ನಿಹೋತ್ರ ಮಾಡೋ ಚಂಡಾಲನಿಗೆ ಕೊಟ್ಟ ತಪ್ಪಿಲ್ಲ, ಅವನು ತಪ್ಪಿಸಿಕೊಳ್ತಾನೆ. ನೀವೇನು ಅವರೇ ಅಂತ ಇದ್ದಾರೆ ಚಂಡಾಲನ ಒಳಗಿರ್ತಕ್ಕ ಮುಖ್ಯವಂತ ತಪ್ಪನಾಗ್ತಾನೆ. ಅನ್ನ ಕೊಡಬೇಕು, ಇನ್ನೊಂದು ತಪ್ಪು ಮಾಡಿದವ ಏನ್ ಮಾಡ ಉಚ್ಛಿಷ್ಟಂ ಪ್ರಯಚ್ಛೆ. ಇದನ್ನ ನೋಡಿಕೊಂಡು ಚಂಡಾಲನಿಗೆ ಹೆಂಜನೆ ಹಾಕಬೇಕು, ಹಾಗೆ ಇದ್ದಂತ ಹಾಕಬಾರ್ದು ಅಂತ ಅರ್ಥ ಮಾಡ್ಕೊಂಡು ಎಲ್ಲ ನಮ್ಮಲ್ಲಿ ಅಪಾರ್ಥ ಆಗೋದಿದೆ. ಚಂಡಾಲ ಉಚ್ಚಿಷ್ಟ ಚಂಡಾಲಿಗೆ ಉಚ್ಚಿಷ್ಟ ಕೊಡ್ಬೇಕಪ್ಪ. ಪಾಪ ನನಗೆ ಅದನ್ನು ಯೋಚಿಸುವಾಗ ಸಂಕಟ ಆಗ್ತದೆ. ಅವರು ಪಾಪ ಚಂಡಾಲ ಹಿಂದೆ ಎಂಜಲ್ ತಿಂತಿದ್ರು ಮನೆ ಮನೆಗೆ ಊಟ ಆದ್ಮೇಲೆ ನನಗೆ ಹಾಕಿದ್ರೆ ತಿನ್ನುವಂತ ನಮ್ಮಲ್ಲಿ ಬರ್ತಿದ್ರು. ನಮ್ಮಲ್ಲಿ ಬರುವ ವೈದ್ಯರು ಅವರು ಮೊದಲನೇ ಊಟ ಆಯ್ತು ಬ್ರಾಹ್ಮಣರು ಪಾಪ ಅಲ್ಲಿ ಕೂತಿದ್ರು ಚಂಡಾಲ ಕೂತಿರ್ತಾರೆ. ಆ ಎಂಜಲ್ ಎಲೆಯನ್ನು ಹೊರಗೆ ಹಾಕ್ಬಿಟ್ರೆ ಅವ್ರು ಚಂಡಾಲ ಅಂತ ಮಾಡ್ಬೇಕಾಗುತ್ತೆ. ಅದನ್ನು ಒಳಗೊಂದ್ಕಡೆ ಡಂಪ್ ಮಾಡ ಆಮೇಲೆ ಎರಡನೇ ಪಂಕ್ತಿ ಅದೆಲ್ಲ ಉಂಟಾದ್ಮೇಲೆ ಅದನ್ನು ಕೂಡ ಡಂಪ್ ಮಾಡೋದು. ಅದನ್ನು ಹೊರಗೆ ಹಾಕಿದ್ರೆ ಪಾಪ ಮೂರನೇ ಪಂಕ್ತಿ ಅವರು ಚಂಡಾಲು ತಿಂದ ಅನ್ನ ತಿನ್ಬೇಕಾಗುತ್ತಂದ್ರೆ ಎಷ್ಟು ನೀಚತನ ಈ ಬ್ರಾಹ್ಮಣರು ತಿಂತಂದ್ರೆ ಮಡಿಗೆ ಹೆಸರಿನಲ್ಲಿ ಅದನ್ನು ಡಂಪ್ ಮಾಡಿ ಆಮೇಲೆ ಪುನಃ ಮೂರನೇ ಪಂಕ್ತಿ ಊಟ ಮಾಡಿ ಅದು ಅಳಿಸಿದ ಮೇಲೆ ಅಷ್ಟು ಗೊತ್ತು ಮಾಡಿ ಕಳೆದು ಅಷ್ಟು ಉಪವಾಸ ಕೂತು ಚಂಡಾಲು ತಿಂತ ಚಂಡಾಲ ಅಂದ್ರೆ ಅವ್ರು ಚಂಡಾಲ ಕಳಿಸಿದ್ರು ಕಂಠಕ್ಕೆ ಯಾರು ಚಂಡಾಲ ಅಂತಂದ್ರೆ ಅರ್ಥ ಬೇರೆ. ಎರಡು ಚಂಡಾಲ ಅವರು ಅಷ್ಟೊಂದು 5 ಗಂಟೆ 6 ಗಂಟೆ ತನಕ ಎಲೆ ಹೋಗ್ತಿರಲಿಲ್ಲ. ಮನೆಗೆ ಒಬ್ಬೊಬ್ಬ ಮಳೆಯ ಗಂಟಿ ಮಕ್ಕಳನ್ನು ಇಟ್ಕೊಂಡು ಹಾಕಿ ಮಳೆಯರು ಬರ್ತಾ ಇದ್ರು ಆಮೇಲೆ ಹಾಕು ಎಲ್ಲಿ ಮೈರಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ನಮ್ಗೆ ಮತ್ತೆ ಊಟ ಮಾಡಲಿಕ್ಕೆ ಅದು ಹಿಂದೆ ಆಗದೇ ಅಂತ ಇದೆ. ಚಂಡಾಲನಿಗೆ ಚಿಷ್ಟವನ್ನು ಹಾಕಬೇಕು ಅಂತ ಇಲ್ಲಿ ಹೇಳುವುದಲ್ಲ. ಚಂಡಾಲನಿಗೆ ಹಾಕುವುದೇ ಒಂದು ದಾನದಲ್ಲಿ ನಿಕೃಷ್ಟ ತರ, ಯಾಕೆಂದ್ರೆ ಅವನು ಯಾವ ಸಂಸ್ಕಾರದಲ್ಲಿ ಇರಬೇಕು. ಉಚ್ಚಿಷ್ಟ ಹಾಕುವುದು ದಾನದಲ್ಲಿ ಬಹಳ ನಿಕೃಷ್ಟ, ಎರಡು ನಿಕೃಷ್ಟಗಳು. ಚಂಡಾಲನಿಗೆ ದಾನ ಮಾಡಲಿ, ಬೇಕಾದ್ರೆ ಎಂಜಲೆ ಹಾಕು, ನಿಮ್ಮ ಎಂಜಲು ಕೂಡ ವೈಶ್ವಾನರನ ಪ್ರಸಾದ ಆಗುತ್ತೆ, ವೈಶ್ವಾನರ ತೃಪ್ತರ. ಚಂಡಾಲಾಯ ಉಚ್ಚಿಷ್ಟ ಪ್ರಯಚ್ಛೇದ್. ಒಂದು ವೇಳೆ ಒಲೆಯನಿಗೆ ನೀವು ಉಚ್ಚಿಷ್ಟ ತಂಗಳು ತಿಂದದ್ದು ಹಾಕಿದ್ರಿ, ಎಂಜಲು ಹಾಕಿದ್ರಿ, ತಪ್ಪು ಹಾಕಬಾರದು. ಆದರೆ ಹಾಕಿದರೂ ಇಂಥ ಅಗ್ನಿಹೋತ್ರ ಜ್ಞಾನಿ ಭಗವಂತನನ್ನು ಉಪಾಸನೆ ಮಾಡತಕ್ಕವರು ಹಾಕಿದರೆ ಆತ್ಮನೇವಾಸ್ಯ ತತ್ ವೈಶ್ವಾನರೇ ಹೃತಂ ಸ್ಯಾತ್. ನಿಮಗೆ ಗೊತ್ತಿದೆ ಏನಂದ್ರೆ ಅಹಂ ವೈಶ್ವಾನರೋ ಭೂತ್ವಾ ಪರಿಣಾಮ ದೇಹ ಮಾಶ್ರಿತ. ಅವನು ಚಂಡಾಲನವಳು ಅಂತ ಇದ್ದಾನೆ, ಅವನು ವೈಶ್ವಾನರನೇ. ಅದರಿಂದ ಕುಳ್ಳಲ್ಲಿ ಹೋಮ ಮಾಡಿದ್ರು ಚಂಡಾಲದಲ್ಲಿ ಇರ್ತಕ್ಕಂತಹ ವೈಶ್ವಾನ ರೂಪಿ ಭಗವಂತ ಹೋಮ ಆಗೋಯ್ತು ಆತನವೇ ಆಗ್ಬೋದು. ಆತ್ಮನಿವಾಸ್ಯ ಇವನ ಅಂತರ್ಯಾಮಿ ಆಗಿರ್ತಕ್ಕ ವೈಶ್ವಾನರನೇ ಅಲ್ಲಿದ್ದ ಆ ಚಿಂತಾ ಅದನ್ನೇ ಶುನಿಜ ಈ ವರ್ಷ ಭಾಗ್ಯ ಪಂಡಿತ ಸಮದಕ್ಷಿಣ ಗೀತೆಯಲ್ಲಿ ಆ ಚಂಡಾಲದಲ್ಲಿ ಈ ಆತ್ಮ ಅಗ್ನಿಹೋತ್ರವನ್ನು ಮಾಡತಕ್ಕಂತಹ ಜೀವ ಏನಿದ್ದಾನೆ ಅವನ ಅಂತರ್ಯಾಮಿ ಆಗಿರತಕ್ಕಂತಹ ವೈಶ್ವಾನರನೇ ಚಂಡಾಲದಲ್ಲಿದ್ದಾನೆ. ಅವನಲ್ಲಿ ಅಗ್ನಿಹೋತ್ರ ಆಯಿತು ಕೇಳ್ಕೊಂಡು ಬಿಡ್ತಾನೆ. ಆಯ್ತಾ ನೋಡಿ ಅಯ್ಯೋ ನಾನು ಸಿದ್ಧತೆ ಇನ್ನೊಬ್ಬರು ಸಿದ್ಧತೆ ಎಂಜಲ್ ನಾನು ಸಿದ್ಧತೆ ಎಂಜಲ್ ಆಗುತ್ತೆ ಒಂದು ತಿನ್ನೋದು ಬೇರೆ ಹಾಕಿ ಅದು ಎಂಜಲ್ ಆಯ್ತು ನನ್ನ ಎಂಜಲ್ ಮತ್ತು ಈಗ ಮಾಡ್ತಾರೆ ಹಾಗೆ ವೈಶ್ವಾನರ ನನ್ನ ನೋಡಿದ್ರು ವೈಶ್ವಾನಲ್ಲಿ ಕೂತಿದ್ದಾರೆ ಅವನು ಎಂಜಲ್ ಆಗೋದು ಇನ್ನು ನಾನು ಅವನ ಸೊಲೆ ಅಂತ ತಿಳ್ಕೊಂಡಾಗ ಎಂಜಲ್ ನನ್ನೊಳಗಿರುವ ವೈಶ್ವಾನರ ಅವನೊಳಗಿರುವ ವೈಶ್ವಾನ ತಿಳ್ಕೊಂಡಾಗ ಎಂಜಲ್ ಇಲ್ಲ ಅದು ಎರಡು ವೈಶ್ವಾನ ತತ್ವ. ಹೀಗೆ ವೈಶ್ವಾನರೇ ತತ್ವ ಭಗವತಿ ಜ್ಞಾನಿಗಳು ಚಂಡಾಲನಿಗೆ ಎಂಜಲ ಹಾಕಿದಾಗ ನಾವು ಎಂಜಲ ಹಾಕಿದರೆ ಏನಮ್ಮ ಕೂದಲು ಬರೋದು ಅವರು ಆ ಬ್ರಾಹ್ಮಣ ಅದನ್ನು ತಾನು ಇದ್ದ ಮೇಲೆ ಅವರಿಗೆ ಹಾಕಬೇಕು ಅದು ಎಂಜಲ ಹಾಕಿತ್ತು ಪಾಕಬೇಕು. ನಾವು ವೈಶ್ವಾನರನ್ನು ಉಪಾಸನೆ ಮಾಡ್ತಕ್ಕೆ ಅವನು ಎಂಜಲ ಹಾಕಿದ್ದಲ್ಲೇ ಇಲ್ಲ ವೈಶ್ವಾನರನ್ನ ವೈಶ್ವಾನ ಕೊಟ್ಟೆ ಅವ್ನು ತಿಂದದವ್ರು ಎಂಜಲ ಆಗುತ್ತೆ. ನಾವು ಬ್ರಾಹ್ಮಣರು ಹರಿಜನರು ಅಂತ ಮೇಲೆ ನಾವು ಉಣ್ಣಬಾರದು ಅಂತ ಮುಂದಿಸ್ಕೊಂಡು ಕಾಯಿಸಿ ಅದಕ್ಕೆ ತುಂಬಿದ್ರು ಅದು ಮಹಾಪಾತ್ರಕ್ಕೆ ಕಾರಣವಾಗಿರ್ತಕ್ಕಂತಹ ಎಂಜಲೆ ಇದು ವೈಶ್ವಾನರಿಗೆ ಕೊಟ್ಟದ್ದು ಅಂತಾದ್ರೆ ಇವರು ವೈಶ್ವಾನ ಕೊಟ್ಟದ್ದಲ್ಲ ಒಲೇರಿಗೆ ಕೊಟ್ಟದ್ದು ಯಾಕೆ ನಾವು ಚಿಂತ ಬೈರಿಗೆ ಆಗತ್ತೆ ಇದು ಬ್ರಾಹ್ಮಣ ಒಲೇರಿಗೆ ಕೊಟ್ಟು ಅದು ಹಾಗಲ್ಲ ನನ್ನೊಳಗಿರುವ ವೈಶ್ವಾನರ ಚಂಡಾಲ ಇರುವ ವೈಶ್ವಾನ ಕೊಟ್ಟು ಇದು ವೈಶ್ವಾನರ ಏವ ತದ್ಭುತ ಮುಖ್ಯ ಆಗಿದೆ ಅವಾಗ ಎಂಜಲ ಆಗುವುದಿಲ್ಲ ಅಷ್ಟೇ ಅಲ್ಲ ಹೀಗೆ ಉಪನಿಷತ್ತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಂದರವಾದ ಉಪಾಸನೆ. ಅದನ್ನ ಅರ್ಥ ಮಾಡಿಕೊಳ್ಳಿ ಗೊತ್ತಿರದೇ ಇದ್ದವರಿಗೆ ತಪ್ಪು ಆಚರಣೆ ಅಂತಂದು ಎಷ್ಟು ಕೊಳಕು ಮಾಡಿದ್ದಾರೆ ಆಚರಣೆಯಿಂದ ಬ್ರಾಹ್ಮಣರು ನೋಡಿದ್ರೆ ಉಳಿದವರೆಲ್ಲ ಅಸಹ್ಯ ಪಡುವಷ್ಟು ಕೊಳಕು ಮಾಡಿದ್ರು. ಈ ಬ್ರಾಹ್ಮಣರ ಸಹವಾಸ ಬೇಡ ಅಂತ ಬೇರೆಯವರು ಯೋಚನೆ ಮಾಡುವಷ್ಟು ಕೆಟ್ಟದಾಗಿ ಬರಲಿಕ್ಕೆ ಕಾರಣ ಉಪನಿಷತ್ತಲ್ಲ ಉಪನಿಷತ್ತನ್ನ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಅದೇ ಸಂಬಂಧ ವೈಶ್ವಾನರೇ ಒಂದು ಸಂಸ್ಥಾಪಿತಿ ತದೇಶ ಈ ಮಂತ್ರವನ್ನು ಕಂಡ ಋಷಿ ಇದಕ್ಕಿಂತ ಪ್ರಾಚೀನ ಋಷಿಗಳು ಕಂಡ ಮಂತ್ರವನ್ನು ಸಂವಾದವಾದ ಗೊತ್ತಾನೆ. ಪ್ರಾಚೀನ ಋಷಿಗಳು ಅಷ್ಟೇ ಅಲ್ಲ ಇದಕ್ಕೆ ಮೂಲಭೂತವಾದ ಶ್ಲೋಕ ಯಾರು ಹೈಬ್ರು ಮೂಲತಃ ಹೈಬ್ರು ರೂಪಿಯಾದ ಭಗವಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ಮಂತ್ರ ಇದಕ್ಕೆ ತುಂಬಾ ಶ್ಲೋಕ ಹಿಂದೆ ಒಂದು ಶ್ಲೋಕ ಬಂದಿತ್ತು ಅದು ಶ್ಲೋಕ 37 ಅಕ್ಷರ ಆಗಿ 36 ಅಕ್ಷರದ ಪದ್ಧತಿಯಾಗಿ ಪರಿವರ್ತನೆಗೊಳ್ಳತಕ್ಕಂಥ ಒಂದು ಚಮತ್ಕಾರವನ್ನು ನಾನು ಹೇಳಿದ್ದೆ. ಇದು ಇದಾಗಿಲ್ಲ ಇದು ಅನುಷ್ಠುಪದಲ್ಲೇ ಇದೆ. ಯಥೇಹ ಕ್ಷುಧಿತಾ ಬಾಲಾ ಮಾತರಂ ಪರಿಯುಪಾಸತೆ ತಥಾ ಸರ್ವಾಣಿ ಭೂತಾನಿ ಅಗ್ನಿಹೋತ್ರಮುಪಾಸತೆ ಇತ್ಯಗ್ನಿಹೋತ್ರಮುಪಾಸತ ಇತಿ. ಇದು ಮತ್ತೆ ರಿಪೀಟ್ ಆಯಿತು. ರಿಪೀಟ್ ಆದಾಗ ಪರಶ್ರುತಿಗೆ ಒತ್ತು ಕೊಟ್ಟ ಹಾಗಾಯಿತು ಖಂಡ ಮುಗಿದ ಹಾಗಾಯ್ತು ಅಧ್ಯಾಯ ಎಲ್ಲ ಸೂಚಿತವಾಗಿ ನಿಮಿಟ ಯಥೇಹ ಕ್ಷುಧಿತ ಬಾಲಾಹೇಹ ಕ್ಷುಧಿತ ಬಾಲಾ ಮಾತರಂ ಪರಿಯುಪಾಸತೆ ಅದು 8 8 4 ಪಾದ ಇರಬೇಕು ಇದರಲ್ಲಿ ಮೂರನೇ ಪಾದ ಸಂಧಿ ಬಿಡಿಸ್ಬಿಟ್ರೆ ಕರೆಕ್ಟ್ ಆಗಲ್ಲ. ತಥಾ ಸರ್ವಾಣಿ ಭೂತಾನಿ 8 ಅಗ್ನಿಹೋತ್ರಂ ಪಾಸತೆ 8 ಯಜುರ್ವೇದದವರಿಗೆ ಸರಿಯಾಗ ಬಂತು. ನಾವು ಪಾದಪಾದದಲ್ಲಿ ಸಹಸ್ರ ಶೀರ್ಷ ಗುಣ ಸಹಸ್ರಾಕ್ಷ ಸಹಸ್ರಪಾದ ಹೇಳೋಣ ಅದರಿಂದ ಇಲ್ಲಿ ತಥಾ ಸರ್ವಾಣಿ ಭೂತಾನಿ ಅಗ್ನಿಹೋತ್ರಂ ಪಾಸತೆ ಹೀಗೆ ಬಿಡಿಸಿರೋದು ಯಜುರ್ವೇದ ಪ್ರಕಾರ. ಯಜುರ್ವೇದ ಪ್ರಕಾರ ಚಂದ್ರ ಸರಿ ಇದ್ರೆ ಸರಿ, ಋಗ್ವೇದ ಪ್ರಕಾರ ಸರಿ ಇರಬೇಕಾಗಿಲ್ಲ. ಋಗ್ವೇದವರನ್ನು ಕೊಟ್ಟು ಮಾಡಿರೋದು ತಥಾ ಸರ್ವಾಣಿ ಭೂತಾನ್ ಅಗ್ನಿಹೋತ್ರ ಉಪಾಸತೆ ಅನ್ನುವಾಗ ಒಂದು ದೃಷ್ಟಿಯಿಂದ 1 ಕಮ್ಮಿ ಆಗ ಏನ್ ಕಮ್ಮಿ ಆಗಲಿಲ್ಲ. ಯಾಕಂದ್ರೆ ಅದನ್ನು ಬಿಡಿಸಿದ್ರೆ 8 ಇದೆ ಒಟ್ಟಿಗೆ ಹೇಳುವ ಸರಪ್ಪಿದೆ ವಸುಂದವೇ ಅಗ್ರೇ ಸೂಪಾಯನೋ ಭವ ಸರಪ್ಪಿದೆ ವಸುಂದವೇ ಅಗ್ರೇ ಸೂಪಾಯನೋ ಭವ ಒಟ್ಟಿಗೆ ಹೇಳುವಾಗ 1 ಕಮ್ಮಿ ಆಗುತ್ತೆ. ಎಲ್ಲಾ ಪ್ರಸಾದದಲ್ಲಿ ಸಂಧಿ ಮಾಡಿ ನಾನು ಒಂದು ಅಕ್ಷರ ಕಥೆ ಆದರೆ ಅದನ್ನು ವಿಸಂಧಿ ಮಾಡಿ ನನ್ನ ಅಕ್ಷರ ಕೊಡಿಸ್ಕೊಳ್ಳೋದು 30 ಲಕ್ಷ. ಇನ್ನೊಂದು ಹಾಗೆ ಯಾವ ಉಪಸಂಹಾರ ಮಾಡುವಾಗ ಯಾವ ರೀತಿ ಮಾಡಿ ಅಗ್ನಿಹೋತ್ರ ಉಪ ಉಪಾಸತೆ ಅಗ್ನಿಹೋತ್ರಮುಪಾಸತ ಇತಿ. ಅಗ್ನಿಹೋತ್ರದ ಉಪಾಸನೆ ಎನ್ನುವುದು ಅನಿವಾರ್ಯ ಅನ್ನೋದಕ್ಕೋಸ್ಕರ ಸಿಗುತ್ತೆ. ಖಂಡ ಅಧ್ಯಾಯ ಹೀಗೆ ಛಂದೋಗ್ಯೋಪನಿಷತ್ತಿನ ಅಥವಾ ಛಂದೋಗೋಪನಿಷತ್ತಿನ ಪ್ರಚಿಂತ ಹಾಗೆ ತಿಳಿತಾ ಇದೆ. ಛಂದೋಗ್ಯೋಪನಿಷತ್ತಿನ ಛಂದೋಗೋಪನಿಷತ್ತು ಛಂದೋಗಾನ ಉಪನಿಷತ್ತು ಅಂದ್ರೆ ಛಂದೋಗೋಪನಿಷತ್ತಿನ ಐದು ಅಧ್ಯಾಯಗಳನ್ನ ನಾವು ಮುಗಿಸಿದೆವು. ಮುಂದೆ ಆರನೇ ಅಧ್ಯಾಯ ನೀವು ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ನಾನು ತಂದುಕೊಂಡಿದ್ದೇನೆ. ನಾವು ಮತ್ತೆ ಸೇರುವುದು ಜನವರಿ ತಿಂಗಳಲ್ಲಿ ತಪ್ಪಿಸಿ ಆರನೇ ಅಧ್ಯಾಯ ತಪ್ಪಿಸಿ. ಆರನೇ ಅಧ್ಯಾಯ ಬಹಳ ಮಹತ್ವದ ಮತಾಚಾರ್ಯರ ಮತಭೇದಗಳಿಗೆ ಜಗಳಕ್ಕೆ ಕಾರಣವಾಗಿರ್ತಕ್ಕಂಥ ಹೀಗೆ ಸತ್ಮತಿ ಒಂದೇ ನಾಡಿದ ನಾಗರಿಕ ಉಪಾಧ್ಯಾಯದಲ್ಲಿ ಚಿಲ್ಲಾರಾಯ ಸಿಸ್ಟಮ್ ರೈಕ್ಕೆ ತಂದು ಏನರ್ಥ ಮಾಡಿದ ಜನ ತಪ್ಪನ್ನು ಮಾಡಿದ ತಪ್ಪಾಚರಣೆ ಇಡೀ ಉಪನಿಷತ್ತನ ತಪ್ಪಾಗಿ ಆಚರಣೆ ತರುವುದೇ ವೈದಿಕ ತಪ್ಪಾಗಿ ತಿಳಿಯುವುದು ಸತ್ಮತಿ ಒಂದೇ ಮದನಾಚಾರ ಸತ್ಯಾಗಿ ಹೇಳಿದ್ರೆ ತಪ್ಪು ನೀವು ಮಾಡಬೇಡಿ ಇದರ ಅರ್ಥ ಬೇರೆ ಪೂರ್ತಿ ತಪ್ಪು ಅರ್ಥದಲ್ಲೇ ಆಚರಣೆ ಬಂದುಬಿಟ್ಟಿತ್ತು. ವೈದಿಕ ಸಾಹಿತ್ಯ ಒಂದೊಂದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡಬಹುದು. ಇದು ಬಹಳ ಮುಖ್ಯವಾದಂತಹ ಭಗವಂತರ ವಿಷಯದಲ್ಲಿ ತಪ್ಪು ಮಹಾ ಅಪರಾಧದ ಅನುಸಂಧಾನ ಅನ್ನೋದಕ್ಕೋಸ್ಕರ ಆಚಾರವನ್ನು ಪ್ರತ್ಯೇಕ ಆರನೇ ಅಧ್ಯಾಯ ಆರು ಏಳು ಎಂಟು ದೇಶ ತನಕ ಮುದ್ದಾಡಕಣ ಶಿಷ್ಯರ ಸಂತತಿ ಅಲ್ಲ ಇದೆ. ಮುದ್ದಾಡಾಗ ಅನೇಕ ಕಲಿತಿ ಮಗ ಹೋದ ಮಗನಿಗೋಸ್ಕರ ಇವನೇ ಹೋದ ಪ್ರಭಾದ ನಂತರ ಆದರೆ ಅಷ್ಟಮತಿ ಇಬ್ಬರು ಕ್ಷತ್ರಿಯರ ಹತ್ರ ಮುದ್ದಾಡಕ ಸ್ವಯಂ ಕಲಿತಂತಹ ಹೀಗೆ ಕ್ಷತ್ರಿಯರಿಂದ ವಿದ್ಯಾಧ್ಯಯನ ಮಾಡಿ ತಾನು ಎತ್ತರಕ್ಕೇರಿದ ಬ್ರಹ್ಮರ್ಷಿಯಾದಂತಹ ಮುದ್ದಾಡಕ ಸುಜನ್ಯ ಅಂತಂದ್ರೆ ಉದ್ದಾರಕ ಸ್ವಯಂ ಗುರುಕುಲವನ್ನ ಮತ್ತೆ ಸ್ಥಾಪನೆ ಮಾಡಿದ್ರು. ಅದೇ ಮನೆ ಬಂದವರಿಗೆ ಮಾತು ಹೇಳ್ತಿದ್ದೆ ಗುರುಕುಲ ಅಂತ ಪ್ರತ್ಯೇಕ ಮಾಡಿ ತನ್ನ ಮಕ್ಕಳಿಗೆ ಕೂಡ ಪ್ರಾರಂಭದ ಪಾಠಗಳನ್ನ ನಾನು ಹೇಳಿ ಶ್ವೇತಗೆತ್ತರಿಗೆ ಈಗ ಹನ್ನೆರಡು ವರ್ಷ ತನಕ ಇಂದ ಇಲ್ಲಿಗೆ ಎಂಟು ವರ್ಷದಿಂದ ಹನ್ನೆರಡು ವರ್ಷದ ತನಕ ನಾಲ್ಕು ವರ್ಷಗಳ ಕಾಲ ತಾನೇ ಪಾಠ ಹೇಳಿ ಆಮೇಲೆ ಅವನು ಹೋಗಿ ಮುಖವಂದೇ ಮಾಡಿಕೊಂಡು ಬಂದ ನನ್ನ ಪ್ರವಾಹನ ಜೈಗಳಿಗೆ ಅದಾದ್ಮೇಲೆ ಕಲಿತು ದೊಡ್ಡವರ ಹತ್ರ ಹೋಗಿ ಯಾರ್ಯಾರ ಹತ್ರ ಹೋಗಿ ಶ್ರೀ ಕ್ಷತ್ರಿಯರ ಹತ್ರ ಹೋಗಿ ವಿದ್ಯೆಯನ್ನು ಕಲಿತು ತನ್ನ ಮಗನನ್ನು ಗುರುಕುಲ ಕಳಿಸುತ್ತಾನೆ. ತಾನು ಮನೆಯಲ್ಲಿ ಗುರುಕುಲ ಮನಸ್ಸು ನಡೆಸುವುದಿಲ್ಲ, ತನ್ನ ಮಕ್ಕಳನ್ನು ಗುರುಕುಲ ಕಳಿಸುತ್ತಾನೆ. ಹಾಗೆ ಗುರುಕುಲದಲ್ಲಿ ಕಲಿತು ಮತ್ತೆ ಹನ್ನೆರಡು ವರ್ಷ ಕಲಿತು ಹನ್ನೆರಡು ವರ್ಷಕ್ಕೆ ಗುರುಕುಲಕ್ಕೆ ಹೋಗಿದ್ದಾರೆ. ಹನ್ನೆರಡು ವರ್ಷಕ್ಕೆ ಗುರುಕುಲಕ್ಕೆ ಹೋದವಳು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಮರಳಿ ಬಂದಿದ್ದಾನೆ. ಅಷ್ಟು ಕಾಲ ಈ ಹನ್ನೆರಡು ವರ್ಷದ ಕಾಲ ಮಧ್ಯದ ಗ್ಯಾಪ್ ನಮಗೆ ಅಷ್ಟು ಗ್ಯಾಪ್ ಇಲ್ಲ. ದೇವದಾಸ ಜನವರಿಗೆ ಶುರು ಮಾಡುವಂತ ನಿಜವಾಗಿ ಈ ಅಧ್ಯಾಯ ಮುಗಿದು ಮುಂದಿನ ಅಧ್ಯಾಯ ಶುರುವಾಗಬೇಕಾದ ಮಧ್ಯದ ಹನ್ನೆರಡು ವರ್ಷದ ಗ್ಯಾಪ್ ಇದೆ. ಅದರ ನಂತರ ಗುರುಕುಲದಿಂದ ಬಂದಾಗಲೂ ಇವನು ಬದಲಾವಣೆ ಇಲ್ಲ. ನಾನು ಅಪ್ಪನಿಗೆ ಬೆಚ್ಚು ಹೋಗಿದ್ದೇನೆ, ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದ ಬಂದು ಆಮೇಲೆ ಪುನಃ ತಂದೆ ಮಗನಿಗೆ ಉದ್ಯವಾಗಿ ಅದರಲ್ಲೇ ಬರುವಂತಹ ತತ್ವೇಯಾಯ ಗುರುಕುಲದಿಂದ ಮರಳಿ ಬಂದಾಗಲೂ ಅಹಂಕಾರದಿಂದ ಬಂದ ಅಂತಹ ಶಿಷ್ಯನಿಗೆ ಹನ್ನೆರಡು ವರ್ಷದ ನಂತರದ ಉದ್ದಾಲಕ ತನ್ನ ಮಗನಿಗೆ ಇಷ್ಟವಾದ ಉದ್ದಾಲಕ ಕಲಿತದ್ದು ಇನ್ನು ಉದ್ದಾಲಕ ಜಾಸ್ತಿ ಬಿಟ್ಟ ತನ್ನ ಮಗನನ್ನ ಏನ್ ಕಲಿತದ್ದು ನೀನು ಹನ್ನೆರಡು ವರ್ಷ ಗುರುಕುಲದಲ್ಲಿ ಏನು ಗೊತ್ತಿಲ್ಲ ನಿನಗೆ. ಮೊದಲು ರಾಜನತ್ರ ಅನಿಸಿಕೊಂಡಂತಹ ಶ್ವೇತಕೇತುವನ್ನ ತಂದೆ ಹೇಳ್ತಾರೆ ಏನು ತಿಳುವಳಿಕೆ ಬಾ ನಾನು ಹೇಳ್ತೀನಿ. ಅದರ ಮುಂದಿನ ಕಥೆ ಕಂಡುಕೊಳ್ಳುತ್ತದೆ. ಹೀಗೆ ಮುಂದಿನ ಅಧ್ಯಾಯ ಉದ್ದಾಲಕ ತನ್ನ ಮಕ್ಕಳಿಗೆ ಮಗನಿಗೆ ಶ್ವೇತೆಗೆ ತಿಳಿದಂತಹ ಭಾಗ ಇವತ್ತಿಗೆ ಈ ಬಾರಿಗೆ ಎಷ್ಟು ಸಮ ಸಹನಾಭವತು ಸಹನೌನತ್ತು ಸಹ ವೀರ್ಯಂಗರವಾಗುವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಇದು ಶ್ರೀ ಪನ್ನಜಗೌಡಾಚಾರ್ಯರು ಮಂಡ್ಯದ ಆಂಧ್ರಪ್ರದೇಶ ಮಂಡ್ಯದ ಎಂಬ ಊರಿನಲ್ಲಿ ಶ್ರೀ ರಾಘವೇಂದ್ರ ಅವರ ಮನೆಯಲ್ಲಿ ನಡೆಸುತ್ತಿರುವ ಚಾಂದೋಗ್ಯ ಉಪನಿಷತ್ತಿನ ಆರನೇ ಅಧ್ಯಾಯದ ಪ್ರಾರಂಭ. ದಿನಾಂಕ 13 ಜುಲೈ 2000 ಇಸ್ವಿ. ಮತ್ತೊಮ್ಮೆ 13 ಜುಲೈ 2000 ಇಸ್ವಿ. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ಸದಾತ್ಮನಿಧಿರತೇ ಯುಪನಿಷತ್ಸು ಧರ್ಮಾಸ್ತೆ ವೈ ಸಂತು ತೇ ವೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಕಳೆದ ಬಾರಿ ಶಾಂತೋಕ್ಯ ಉಪನಿಷತ್ತಿನ 5 ಅಧ್ಯಾಯಗಳನ್ನು ಮನನ ಮಾಡಿದ್ದೆವು. ಇವತ್ತು 4 ಅಧ್ಯಾಯ ಪ್ರಾರಂಭ ಮಾಡಬೇಕು. ಅಲ್ಲಿ ಇವತ್ತು ಒಂದು ಪ್ರಸ್ತಾವನೆ ರೂಪವಾಗಿ ಸ್ವಲ್ಪ ಕಥಾಭಾಗವನ್ನು ಹೇಳ್ತೀನಿ. ಏಕೆಂದರೆ ಇವತ್ತು ಒಂದು ದೃಷ್ಟಿಯಿಂದ ಪ್ರದೋಷ, ಅದರಿಂದ ಉಪನಿಷತ್ತಿನ ಪ್ರಮೇಯ ಭಾಗವನ್ನು ಇವತ್ತು ಪ್ರಾರಂಭ ಮಾಡುವುದು ಬೇಡ. ಆದರೆ ಆ ಪ್ರಮೇಯ ಪ್ರಾರಂಭಕ್ಕೆ ಹಿನ್ನೆಲೆ ಆಗಿರುವ ಕಥೆ ಬರುತ್ತದೆ. ಆ ಕಥೆಯನ್ನು ಇವತ್ತು ನಾನು ನಿರ್ಣಯ ಮಾಡ್ತೇನೆ. ನಮಗೆ ಕಠೋಪನಿಷತ್ತು ಗೊತ್ತು. ಕಠೋಪನಿಷತ್ತಲ್ಲಿ ಉದಾಲಕ ನಮಗ ನಚಿಕೇತನ ಕಥೆ ಬಹಳ ವಿಸ್ತಾರವಾಗಿದೆ. ನಚಿಕೇತನಿಗೆ ಒಬ್ಬ ಅಣ್ಣ ಇತ್ತು, ಅವನ ಹೆಸರು ಶ್ವೇತಕೇತು. ಶ್ವೇತಕೇತನ ಕಥೆ ಈಗ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತದೆ. ಕಠೋಪನಿಷತ್ತು ತಮ್ಮನ ಕಥೆಯಾದರೆ ಛಾಂದೋಗ್ಯ ಉಪನಿಷತ್ತಿನ 6 ಅಧ್ಯಾಯ ಅಣ್ಣನ ಕಥೆ. ಈ ಶ್ವೇತಕೇತು ಅವನ ಹೆಸರು ಒಂದು ದೃಷ್ಟಿಯಿಂದ ಬಹಳ ಅಪೂರ್ವವಾದ ಹೆಸರು. ಆ ತರ ಹೆಸರನ್ನು ನಾವು ಯಾರು ಇವತ್ತು ಬಳಕೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಆ ಶಬ್ದ ಮೂಲತಃ ಭಗವಂತನನ್ನು ಹೇಳತಕ್ಕಂತಹ ಶಬ್ದ. ಪ್ರಾಚೀನ ಕಾಲದ ಋಷಿಗಳೆಲ್ಲ ಭಗವದ್ವಾಚಕವಾದಂತಹ ಪೂರ್ವನಾಮಗಳನ್ನೇ ಮಕ್ಕಳಿಗೆ ಹೇಳುತ್ತಿದ್ದರು. ಶ್ವೇತ ಕೇತು ಅಂದರೆ ವೇದ ಕಾಲದ ಸಂಸ್ಕೃತದಲ್ಲಿ ಅದಕ್ಕೊಂದು ಅಪೂರ್ವವಾದ ಅರ್ಥ ಇದೆ. ಕೇತು ಅನ್ನುವುದಕ್ಕೆ ಈಗ ಬಳಕೆಯಲ್ಲಿರುವ ಅರ್ಥ ಧ್ವಜ, ಫ್ಲಾಗ್. ಆದರೆ ವೇದ ಕಾಲದಲ್ಲಿ ಕೇತು ಕೇತಃ ಚಿತ್ತಂ ಚಿತ್ತಿಗೆ ಜ್ಞಾನಂ, ಕೇತು ಅಂದರೆ ಜ್ಞಾನ. ಶ್ವೇತ ಕೇತು ಅಂದರೆ ಬಿಳಿಯ ಜ್ಞಾನ. ಜ್ಞಾನದಲ್ಲಿ ಬಿಳಿ ಕಪ್ಪು ಬಣ್ಣ ಇದೆಯೋ ಇದೆ. ಯಾವುದು ಶುದ್ಧವಾದ ಜ್ಞಾನವೋ ಅದು ಬಿಳಿ, ಯಾವುದು ಅಶುದ್ಧ ಜ್ಞಾನವೋ ಅದರ ವಿಪರೀತ ಜ್ಞಾನವೋ ಅದು ಕಪ್ಪು, ಯಾವುದು ಸಂಕೀರ್ಣ ಜ್ಞಾನವೋ ಅದು ಕೆಂಪು. ಅಂದರೆ ಸಾತ್ವಿಕ ಜ್ಞಾನ ಅಂತ ಯಥಾರ್ಥವಾದ ಪರಿಶುದ್ಧವಾದ ಜ್ಞಾನ ಶ್ರೇತಿ. ಭಗವಂತ ಪರಿಶುದ್ಧ ಜ್ಞಾನ ಸ್ವರೂಪ ಆದ್ದರಿಂದ ಅವನನ್ನ ಮೂಲತಃ ಶ್ವೇತಕೇತು ಅಂತ ಕರೀತಾರೆ. ಈಗ ನಾವು ಭಗವಂತನನ್ನು ಶ್ವೇತಕೇತು ಅಂತ ಕರೆಯೋದು ಅದು ಬಳಕೆಯಲ್ಲೇ ಇಲ್ಲ ಆ ಶಬ್ದ. ಆದರೆ ಅದರ ಶಬ್ದದ ಮೂಲ ಅರ್ಥ ಪರಿಶುದ್ಧವಾದ ಜ್ಞಾನ ಸ್ವರೂಪ ಅಂತ. ಹಾಗಾಗಿ ಭಗವಂತನಿಗೆ ಪೂರ್ಣ ಅನ್ವಯವಾಗತಕ್ಕಂಥ ಶಬ್ದ. ಉದ್ದಾಲಕ ಅನ್ನುವ ಋಷಿ ತನ್ನ ಮಗನಿಗೆ ಅಂತ ಒಂದು ಅಪೂರ್ವವಾದ ಹೆಸರು. ಎರಡೂ ಅಪೂರ್ವ, ಶ್ವೇತಕೇತು ನಚಿಕೇತ ಅನ್ನುವ ಎರಡು ಶಬ್ದವು ಬೇರೆಯಲ್ಲಿಯೂ ಬಳಕೆಯಲ್ಲಿ ಇರತಕ್ಕಂಥ ಶಬ್ದಗಳ. ಉಪನಿಷತ್ತು ಹೇಳ್ತದೆ ಶ್ವೇತಕೇತು ಆರುಣೇಯ ಆಸ. ಶ್ವೇತಕೇತು ಅನ್ನತಕ್ಕಂಥ ಒಬ್ಬ ಜ್ಞಾನಿಯಾದ ಋಷಿ ಇದ್ದ. ಅವನು ಯಾರು ಅವನು ಪರಿಚಯ ಕೊಡುತ್ತೆ, ಅವನ ವಂಶಾವಳಿ ಆರುಣೇಯ ಅಂತ. ಆರುಣೇಯ ಅಂದರೆ ಅರುಣೆಯ ಮೊಮ್ಮಗ, ಅರುಣನ ಮೊಮ್ಮಗ ಅಂತ ಎಲ್ಲರೂ ಹೇಳ್ತಾರೆ. ಅದು ವೈದಿಕ ಸಂಪ್ರದಾಯಕ್ಕೆ ವಿರುದ್ಧ. ಅರುಣ ಅಂತ ಉದ್ದಾಲಕನ ತಾಯಿ ಅರುಣ, ಅವನ ಮಗ ಉದ್ದಾಲಕ ಆರುಣಿ, ಉದ್ದಾಲಕನ ಮಗ ಶ್ರೇತಕೇತು ಆರುಣಿ. ಎಲ್ಲ ಕಡೆ ಮಗನನ್ನ ಮೊಮ್ಮಗನನ್ನು ಹೇಳುವಾಗ ಅರುಣೆಯ ಮಗ ಅರುಣೆಯ ಮೊಮ್ಮಗ ಅಂತ ಹೇಳ್ತಾರೆ, ಹೊರತು ಉದ್ದಾಲಕನ ಮಗ ಅಂತಕ್ಕಿಂತ ಹೆಚ್ಚು ಈ ಶಬ್ದವನ್ನು ಬಳಸುತ್ತಾರೆ. ಇದರ ಅರ್ಥ ಅರುಣ ಅಂತಕ್ಕಂಥ ಋಷಿಗೆ ಆ ಕಾಲದಲ್ಲಿ ಬಹಳ ದೊಡ್ಡ ಜ್ಞಾನಿಯಾಗಿದ್ದರು. ಆದ್ರಿಂದ ಅರ್ಜುನ ಮೊಮ್ಮಗ ಬಹಳ ದೊಡ್ಡ ತಪಸ್ವಿನಿಯು ಬಹಳ ದೊಡ್ಡ ಜ್ಞಾನಿಯೂ ಆಗಿದ್ದಂತಹ ಹೆಣ್ಮಗಳು ಅವಳು. ಅದರಿಂದ ಮನೆತನದ ಯಾರನ್ನಾದ್ರೂ ಹೇಳೋದಾದರೆ ಇವಳು ಅರುಣೆಯ ಮಗ, ಇವನು ಅರುಣೆಯ ಮೊಮ್ಮಗ ಅಂತ ಅರುಣೆಯ ಹೆಸರು ಹೇಳ್ತಿದ್ರು. ಅಂಥ ಆರುಣೇಯ ಅರುಣೆಯ ಮಗನಾದ ಉದ್ದಾಲಕನ ಮಗ ಅರುಣೆಯ ಮೊಮ್ಮಗ ಶ್ವೇತಕೇತು ಅಂತಕ್ಕಂಥ ಋಷಿ ಇದ್ದ. ಇದ್ದ ಅಷ್ಟೇ ಅಲ್ಲ, ಶ್ವೇತಕೇತು ಹ ಅನ್ನೋದು ಪ್ರಸಿದ್ಧಿವಾಚಕವಾದ ಶಬ್ದ. ಅವನು ವೇದ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧನಾದ ಋಷಿ. ಶ್ವೇತಕೇತುವಿನ ಆರುಣೇಯ ಆಸ, ಹೀಗೆ ಅರುಣೆಯ ಮೊಮ್ಮಗ, ಉದ್ದಾಲಕನ ಮಗ ಶ್ವೇತಕೇತು ಅನ್ನುವ ಹೆಸರಿನ ಒಬ್ಬ ಋಷಿ, ಬಹಳ ಖ್ಯಾತನಾದ ವೇದ ಕಾಲದಲ್ಲಿ ತುಂಬಾ ಪ್ರಸಿದ್ಧನಾದ ಒಬ್ಬ ಋಷಿ ಇದ್ದ. ಅವನು ಇದ್ದು ಏನಾಯಿತು ಮುಂದೆ, ತಂಹ ವಿದೋವಾಚ, ಒಂದು ದಿನ ಆ ಹುಡುಗನಿಗೆ 12 ವರ್ಷ ವಯಸ್ಸು, ಉಪನಯನ ಆಗಿದೆ. ಉಪನಯನ 12ನೇ ವಯಸ್ಸಿನಾದಂತ 7ಕ್ಕೋ 8ಕ್ಕೋ ಉಪನಯನ, 6ನೇ ವಯಸ್ಸಿನಿಂದ 8ನೇ ವಯಸ್ಸಿನ ತನಕ ಸಾಮಾನ್ಯವಾಗಿ ಉಪನಯನ ಕಾಲ. ಅದು ಗರ್ಭ ಶಂಕದಿಂದ ಅಂದ್ರೆ ಹುಟ್ಟಿ 5 ವರ್ಷದಿಂದ ಮಗು ಗರ್ಭದಲ್ಲಿಯೂ ಸೇರಿ, ಗರ್ಭದ 9 ತಿಂಗಳು ಸೇರಿ 6ನೇ ವರ್ಷ ಅಂದ್ರೆ 5 ವರ್ಷ 3 ತಿಂಗಳ ತಕ್ಷಣ 16 ವರ್ಷ ಆಗುತ್ತೆ. 5 ವರ್ಷ 3 ತಿಂಗಳಿನಿಂದ 8 ವರ್ಷದ ತನಕ ಇದು ಸರಿಯಾದ ಉಪನಯನದ ಕಾಲ. ಅವನಿಗೆ 8ನೇ ವರ್ಷಕ್ಕೆ ಉಪನಯನ ಆಗಿದೆ ಅಂತ ಇಟ್ಟುಕೊಂಡ್ರು, ಮತ್ತೆ ಉಪನಯನ ಆಗಿ 4 ವರ್ಷ ಮನೆಯಲ್ಲೇ ಇದ್ದ, ಗುರುಕುಲಕ್ಕೆ ಹೋಗಲಿಲ್ಲ, ಉಪನಯನ ಆದ ತಕ್ಷಣ ಹೋಗಲಿಲ್ಲ. 12 ವರ್ಷದ ತನಕ ತಂದೆಯ ಬಳಿ ಇದ್ದ. 8 ಅನ್ನೋದು ಉಪನಯನದ ಯುಕ್ತ ಕಾಲ, ಆದರೆ ಮತ್ತೆ 8 ವರ್ಷ ಉಪನಯನಕ್ಕೆ ಅವಧಿ ಇದೆ. 1 ವರ್ಷಕ್ಕೊಂದು ವೇಳೆ 8ನೇ ವಯಸ್ಸಿಗೂ ಉಪನಯನ ಮಾಡಲಿಕ್ಕೆ ಆದರೆ ಇದ್ರೆ ಏನಾದರೂ ಅನನುಕೂಲವಾಗಿ 9ನೇ ವಯಸ್ಸಿಗೆ, ಅದು ಆಗದಿದ್ರೆ 10, ಅದು ಆಗದಿದ್ರೆ 11, 11ಕ್ಕೂ ಉಪನಯನ ಆಗದಿದ್ರೆ 12ಕ್ಕೆ, ಅದು ಆಗದೆ 13, 14, 15, ಬಹಳ ತೊಂದರೆ ಆದರೆ 16 ವರ್ಷದ ತನಕ ಉಪನಯನ ಮಾಡಬಹುದು. ಆ ಷೋಡಶಾತ್ ಬ್ರಾಹ್ಮಣಸ್ಯ ಅಪತಿತಾ ಸಾವಿತ್ರಿ, 16ನೇ ವರ್ಷಕ್ಕೆ ಉಪನಯನ ಮಾಡದೇ ಇದ್ರೆ ಮತ್ತೆ ಉಪನಯನ ಮಾಡಿ ಉಪಯೋಗ ಇಲ್ಲ ಅಂತ ಶಾಸ್ತ್ರದಲ್ಲಿ ವಿವರಣೆ ಇದೆ. ಆದರೆ ಇವತ್ತು ಇದು ಇನ್ನೂ ಎಕ್ಸೆಪ್ಷನ್ ಆಗ್ಬಿಡುತ್ತೆ. 8ಕ್ಕೆ 8, 16 ಆಮೇಲೆ 8 ಸೇರಿಸಿ 24ಕ್ಕೆ ಮದುವೆ ದಿವಸ ಉಪನಯನ ಮಾಡುವಂತಹದ್ದು ಇವತ್ತು ರೂಢಿಯಲ್ಲಿದೆ. ಆದರೆ ಅದು ಶಾಸ್ತ್ರೀಯ. 16 ವರ್ಷದ ನಂತರ ಉಪನಯನ ಆಗದೆ ಇದ್ರೆ ಅವನು ಆತಿಥ್ಯ ಬಂದ್ಬಿಡ್ತದೆ, ಮತ್ತೆ ಉಪನಯನ ಮಾಡಿ ಉಪಯೋಗ ಇಲ್ಲ ಅಂತ ಮಾತನ್ನ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಇವನಿಗೆ 8ಕ್ಕೆ ಉಪನಯನ ಆಗಿದೆ ಅಂತ ಇಟ್ಟುಕೊಳ್ಳೋಣ. ಅಂತೂ 5ರಿಂದ 8 ಈ ಅವಧಿಯಲ್ಲಿ ಯಾವುದೋ ಒಂದು ವಯಸ್ಸಿನಲ್ಲಿ ಅವನು ಉಪನಯನ ಆಗಿದೆ. ಗರ್ಭಾಶ್ರಮದಲ್ಲಿ ಪ್ರಾಯ ಅವನು ಉಪನಯನ ಆಗಿರ್ಬೇಕು. ಉಪನಯನ ಆಗಿ 4 ವರ್ಷಗಳ ಕಾಲ ಮನೆಯಲ್ಲೇ ತಂದೆಯ ಹೆಸರುವೇ ಅಧ್ಯಯನ ಮಾಡ್ತಾ ಇದ್ರು. ಮನೆಯಲ್ಲೇ ಅಂದ್ರೆ ಸುಮ್ಮನೆ ಇದ್ದದ್ದಲ್ಲ, ಗುರುಕುಲಕ್ಕೆ ಹೋಗ್ಬೇಕಾದ ಪೂರ್ವಭಾವಿಯಾದ ಶಿಕ್ಷಣ ಏನಿದೆ ಆ ನಮ್ಮಲ್ಲಿ ಕಿಂಡರ್ ಗಾರ್ಡನ್ ಹಾಗೆ ಇನ್ನು ಗುರುಕುಲಕ್ಕೆ ಹೋಗಿ ಕ್ಲಾಸಿಗೆ ಸೇರಬೇಕಾದ ಮೊದಲು ಗುರುಭಾವಿ ಶಿಕ್ಷಣ 4 ವರ್ಷಗಳ ಕಾಲ ತಂದೆಯ ಹೆಸರುವೇ ಅಧ್ಯಯನ ಮಾಡಿದ್ರು. ಉದ್ದಾಲಕನ ಬಳಿ 12 ವರ್ಷ ಆಗಿದೆ. 12 ವರ್ಷ ವಯಸ್ಸಾದಾಗ ತಮ್ಮ ಹಿತ ವರ್ಷ, ಆ 12 ವರ್ಷ ವಯಸ್ಸು ಹಿಡಿದಾಗ ಮೊನ್ನೆ ಅವರ ತಂದೆ ಉದ್ದಾಲಕ ಮಗನನ್ನ ಕರೆದು ಹೀಗೆ ಹೇಳಿದ, ಏನಂದ್ರೆ ಶ್ವೇತಕೇತು ತವೈ ಸೌಮ್ಯ ಅನನೂಕ್ಷಿ ಅಸ್ಮತ್ ಕುಲೀನ ಬ್ರಹ್ಮವಂತರಿಗೊಬ್ಬವತಿ, ಅಪ್ಪ ನಮ್ಮ ವಂಶದಲ್ಲಿ ಯಾರು ವೇದಾಧ್ಯಯನ ಮಾಡದೆ ಇದ್ದಿಲ್ಲ. ನವೈ ಸೌಮ್ಯ ಅದನ್ನು ಅಸ್ಮತ್ ಕುಲೀನ, ನಮ್ಮ ಕುಲದಲ್ಲಿ ಹುಟ್ಟಿದವರು ಯಾರೇ ಆಗಲಿ ಈ ತನಕ ಅನನೂಚ್ಯ ಅಂದ್ರೆ ವೇದವನ್ನ ಗುರುಮುಖದಿಂದ ಅಧ್ಯಯನ ಮಾಡದೆ ವೇದವನ್ನೇ ಓದದೆ ಬ್ರಹ್ಮಬಂಧುರಿವ, ಬ್ರಹ್ಮಬಂಧು ಅಂದ್ರೆ ಬ್ರಾಹ್ಮಣ್ಯದ ಯಾವುದೇ ಒಂದು ಲಕ್ಷಣವಿಲ್ಲದೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು ಅಷ್ಟೇ. ಅವನು ಬ್ರಾಹ್ಮಣ ಯಾಕೆ ಅಂದ್ರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದಾನೆ. ಬ್ರಾಹ್ಮಣರು ಅವನ ಬಂಧುಗಳೆಲ್ಲ ಬ್ರಾಹ್ಮಣ, ಅವನಲ್ಲಿ ಬ್ರಾಹ್ಮಣ್ಯದ ಯಾವ ಲಕ್ಷಣವೂ ಇಲ್ಲ. ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣವೇ ವೇದಾಧ್ಯಯನ. ಇವತ್ತು ನೋಡಿದರೆ ಎಲ್ಲರೂ ಬ್ರಹ್ಮ ಬಂಧುಗಳೇ. ಅದನ್ನೇ ಹೊರತಾನೆ ನಮ್ಮ ಮನೆತನದಲ್ಲಿ ಯಾರೂ ವೇದಾಧ್ಯಯನ ಮಾಡದೆ ಬ್ರಹ್ಮ ಬಂಧುಗಳಾಗಿ ಬದುಕಿದ್ದಿಲ್ಲ. ಎಲ್ಲರೂ ವೇದಾಧ್ಯಯನ ಮಾಡದೆ ಜ್ಞಾನಿಗಳಾಗಿ ನಿಜವಾದ ಬ್ರಾಹ್ಮಣ ಶಬ್ದದ ಅರ್ಥವನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಸಾರ್ಥಕವಾದ ಬ್ರಾಹ್ಮಣರಾಗಿ ಬದುಕಿದರು. ಆದ್ದರಿಂದ ನೀವು ಕೂಡ ವೇದಾಧ್ಯಯನ ಮಾಡಬೇಕಪ್ಪ ಗುರುಕುಲಕ್ಕೆ ಹೋಗಿ ಅಂತ 12ನೇ ವಯಸ್ಸಿನ ತನಕ ವೇದಾಧ್ಯಯನಕ್ಕೆ ಬೇಕಾಗಿರತಕ್ಕಂಥ ಭಾಷಾ ವ್ಯುತ್ಪತ್ತಿ ವ್ಯಾಕರಣ ಎಲ್ಲ